வசுதேவசுதம் தேவம் கம்சசாணூர மர்தனம் தேவகீ பரமானந்தம் ஜகத்குரும் கிருஷ்ணம் வந்தே ஜகத்குரும் புட்ட பாதவனூருத பரவசதிந்த பரம புருஷ வந்த புட்ட புட்ட பாதவனூருத பரவசதிந்த பரம புருஷ வந்த யசோதிகாகி புட்ட புட்ட பாதவனூருத பரவசதிந்த பரம புருஷ வந்த ಗಗನದಿಂದ ಬಂದ ಗರುಡ ವಹನನಾಗಿ ಗಜೇಂದ್ರನ ಕರೆ ಕೇಳಿ ಗೋವಿಂದ ಗಗನದಿಂದ ಬಂದ ಗರುಡ ವಹನನಾಗಿ ಗಜೇಂದ್ರನ ಕರೆ ಕೇಳಿ ಗೋವಿಂದ ಭಕ್ತ ಪ್ರಹ್ಲಾದ ನಾಮ ಮಂತ್ರವ ಕೇಳಿ ಭಕ್ತ ಪ್ರಹ್ಲಾದನ ನಾಮ ಮಂತ್ರವ ಕೇಳಿ ನರಸಿಂಹನಾಗಿ ಬಂದ ನಾರಾಯಣ ಬಂದ ನರಸಿಂಹನಾಗಿ ಬಂದ ನಾರಾಯಣ ಬಂದ ಪುಟ್ಟ ಪುಟ್ಟ ಪಾದವನ್ನುಡುತ ಪರವಶದಿಂದ ಪರಮ ಪುರುಷ ಬಂದ ಯಶೋದೆಗಾಗಿ ಪುಟ್ಟ ಪುಟ್ಟ ಪಾದವನ್ನುಡುತ ಪರವಶದಿಂದ ಪರಮ ಪುರುಷ ಬಂದ ಸರತಿಯಾಗಿ ಪರಮಾತ್ಮನು ಬಂದು ಪರಮಾರ್ಥ ತಂದ ಅರ್ಜುನನಿಗಾಗಿ ಬಂದ ಪಾರ್ಥ ಸರತಿಯಾಗಿ ಪರಮಾತ್ಮನು ಬಂದು ಪರಮಾರ್ಥ ತಂದ ವಿದುರನಿಗಾಗಿ ಬಂದ ವಿಶ್ವರೂಪನಾಗಿ ನಿಂದ ವಿದುರನಿಗಾಗಿ ಬಂದ ವಿಶ್ವರೂಪನಾಗಿ ನಿಂದ ಚೈತನ್ಯ ಛಾಯೆಯಾಗಿ ಚಿರಂಜೀವಿಯಾಗಿ ಬಂದ ಚೈತನ್ಯ ಛಾಯೆಯಾಗಿ ಚಿರಂಜೀವಿಯಾಗಿ ಬಂದ ಪುಟ್ಟ ಪುಟ್ಟ ಪಾದವನ್ನುರುತ ಪರವಶದಿಂದ ಪರಮ ಪುರುಷ ಬಂದ ಯಶೋದೆಗಾಗಿ ಪುಟ್ಟ ಪುಟ್ಟ ಪಾದವನ್ನುರುತ ಪರವಶದಿಂದ ಪರಮ ಪುರುಷ ಬಂದ